ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಉತ್ಖನನ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿಯಲ್ಲಿ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಸತಿ ಲೋಕಾರ್ಪಣೆ, ಆಶ್ವಾಸನೆಗಳ ಈಡೇರಿಸುವ ಭರವಸೆ. ಬೆಂಗಳೂರಿನಲ್ಲಿ ರಾಷ್ಟಮಟ್ಟದ ಖಾದಿ ಗ್ರಾಮೋದ್ಯೋಗ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ. ನಾಳೆ ರಾಷ್ಟೀಯ ಮತದಾರರ ದಿನಾಚರಣೆ, ಮತದಾರರ ಜಾಗೃತಿಗಾಗಿ ಬೆಂಗಳೂರಿನಲ್ಲಿ ಸೈಕಲ್ ರ್ಯಾಲಿ, ಪಾದಯಾತ್ರೆ ಆಯೋಜನೆ. ನಾಳೆ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ವಂದೇ ವಂದೇ, ನಾವೆಲ್ಲರೂ ಒಂದೇ. ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಈ ಕುರಿತು ಶ್ರೀ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರು ಮಂಜುನಾಥಕ್ಕೆ ಇವರು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇವರು ಡಿಪ್ಲೊಮೋ ಪದವೀಧರರು, ಜೊತೆಗೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ, ಕೃಷಿಯಿಂದ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಅನುಭವಗಳನ್ನು ಇವತ್ತು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ನಿಮಗೆ ನಿಮ್ಮ ಸ್ವಂತ ಊರು ಮಾಲ್ವಿನ? ಮಾಲ್ವಿ ಸರ್. ಅಥವಾ ಎಲ್ಲಿಂದಲೂ ಪೂರ್ವಿಕರು ಬೇರೆ ಕಡೆಯಿಂದ ಬಂದಿದ್ದು? ಪೂರ್ವಿಕರು ಬಂದಾರ ಸರ್, ಕಟ್ಟಿಮಳ್ಳಿಯಿಂದ ಒಟಮನಹಳ್ಳಿ ಬಂದಾರ. ಒಟಮನಹಳ್ಳಿ ಹತ್ರ ಒಂದು 2 ಕಿಲೋಮೀಟರ್ ಆಕೈತಿ. ಹಾಂ ಹಾಂ. ಕ್ಯಾತನ್ ಮರಡಿ ಅಂತಾರ, ಕತ್ತೆ ಮರಡಿ ಅಂತ? ಕಾತ್ಯಾನ ಮರಡಿ. ಕಾತ್ಯಾನ ಮರಡಿ ಅಂತಾರ ಅದು. ಹಾಂ ಹಾಂ. ಅಲ್ಲಿದ್ದ ಏನೋ ಒಟಮನಹಳ್ಳಿ ಬಂದಿದ್ರಂತೆ, ಅದು ಒಟಮನಹಳ್ಳಿಯಿಂದ ಮಾಲ್ವಿಗೆ ಬಂದಾರ. ಅದು ಅಡ್ರೆಸ್ ಇರೋದು ಕಾತ್ಯಾನ ಮರಡಿ ಅಂತಾನೆ ಐತಿ. ಈಗ ನೀವು ಕಾತ್ಯಾನ ಮರಡಿ ಮಂಜುನಾಥ, ಹಾಗೆ ನಿಮ್ಮನ್ನು ಗುರುತಿಸೋದು ಹಾಗೆ? ಕೆಲವರು ಊರುಗಳನ್ನು ಇಟ್ಕೊಂಡಿರ್ತಾರೆ, ಕೆಲವರು ದೇವರ ಹೆಸರನ್ನು ಇಟ್ಕೊಂಡಿರ್ತಾರೆ, ಹಿಂಗೆಲ್ಲ ಇರ್ತದೆ. ವಿಶೇಷವಾಗಿ ನಿಮ್ಮ ಕುಟುಂಬ ಕೃಷಿಕ ಕುಟುಂಬನೇ? ಅಷ್ಟೇ, ಇಲ್ಲದಲ್ಲ ಕೃಷಿ ಮಾಡ್ಕೊಂತಾರೆ ಬಂದರು ನಮ್ಮ ತಾತರು ಎಲ್ಲ, ನಮ್ಮ ಅಪ್ಪರು. ನೀವು ನಿಮ್ಮ ವಿದ್ಯಾಭ್ಯಾಸ ಏನೇನು ಮಾಡಿದ್ರಿ? ನಾವೆಲ್ಲ ಫಸ್ಟ್ಗೆ ಡಿಪ್ಲೊಮಾ ಮಾಡಿದ್ವಿ, ಬೆಂಗಳೂರಿಗೆ ಹೋಗಿದ್ವಿ. ಎಂಟಿ ಯಾವ ಬ್ರಾಂಚಲ್ಲಿ ನಿಮ್ಮದು ಡಿಪ್ಲೊಮಾ? ಸಿವಿಲ್. ಸಿವಿಲ್ ಇಂಜಿನಿಯರಿಂಗ್. ಸೈನ್ಸ್ ಮಾಡಿದ್ದೆ ಫಸ್ಟ್. ಸೈನ್ಸ್ ಒಂದು ಡಿವ್ ಆಯ್ತು ಅಂದು ಡಿಪ್ಲೊಮಾ ಮಾಡಿದೆ ಬೆಂಗಳೂರಿಗೆ. NTTF ಅಂತ ಒಂದು ನೆಟ್ಟೂರು ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಒಂದು ವರ್ಷ ಇದ್ದೆ, ಅಲ್ಲಿ ಸರಿ ಆಗಲಿಲ್ಲ. ಆಮೇಲೆ ಬಂದು ಡಿಪ್ಲೊಮಾ ಮಾಡಿದೆ ಸಿವಿಲ್. ಅದನ್ನು ಮಾಡಿ ಒಂದು ವರ್ಷ ಕೆಲಸಕ್ಕೆ ಹೋದೆ, ಅಲ್ಲಿ ಸೆಟ್ ಆಗಲಿಲ್ಲ ನನಗೆ. ಆಮೇಲೆ ಬಂದು ಕೃಷಿನ ಮಾಡ್ಕೊಂಡು ಹೊಂಟಿದ್ವಿ ಸರ್. ಎಲ್ಲೂ ಸರಿ ಆಗಲಿಲ್ಲ ಅಂದರೆ ಏನು ಅರ್ಥ? ಏನು ಇದೆ ಸರ್, ಅವ್ರು ಹೇಳಿದಂಗೆ ಕೇಳ್ಕೊಂಡ್ರೆ ಅದು ಅವೆಲ್ಲ ನಮಗೆ ಕಷ್ಟ, ಅಡ್ಜಸ್ಟ್ ಆಗಲಿಲ್ಲ. ಸ್ವಾಭಿಮಾನದಿಂದ ಬದುಕು, ನಾವು ಅವ್ರು ಹೇಳಿದಂಗೆ ಯಾಕೆ ಕೇಳ್ಬೇಕು ಅನ್ನೋದಕ್ಕೆ ನಮ್ಮ ಬದುಕು ನಾವು ಕಡಿಕೊಳ್ಳೋಣ ಅಂತ ಕೃಷಿ ಮಾಡ್ತಾ ಇದ್ವಿ. ಸ್ವಾಭಿಮಾನದಿಂದ ಬದುಕೋದಕ್ಕೆ ಕೃಷಿಯಲ್ಲಿ ಅವಕಾಶ ಇದೆ. ಈ ಕೃಷಿಗೆ ಅಂದ್ರೆ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರುವ ಸಂದರ್ಭದೊಳಗಡೆಗೆ ಕೃಷಿಯ ನಂಟು ಇತ್ತ ನಿಮಗೆ? ಹಾ ಸರ್ ಇತ್ತು, ನಮ್ಮ ಫಸ್ಟಿಂದಾನು ರೈತ ಕುಟುಂಬ ಅಲ್ಲ, ಆಗ ಫಸ್ಟಿಂದಾನು ನಾವೆಲ್ಲ ಇಲ್ಲಿ ಹೊಲ್ದಾಗ ಬರೋದು, ಓದಕ್ಕೆ ಶಾಲೆ ಓದು ಕಾಲೇಜ್ ಓದಕ್ಕಾರನು ಇಲ್ಲಿ ಹೊಲ್ದಾಗ ಬರ್ತಿದ್ವಿ. ಆಲ್ ಇಂಡಿಯಾ ಹಾಕೋದು ಎಲ್ಲ ನಮ್ಮ ತಂದೆಯ ಜೊತೆ ಮಾಡ್ಕೊಂತಾನೆ ಬಂದ್ವಿ ಸಣ್ಣರಿದ್ದಾಗಿಂದ. ದೊಡ್ಡ ಕುಟುಂಬನಾ? ಹಾ ದೊಡ್ಡ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ನೀವು? 10 ಜನ ಇದ್ದೀವಿ. 10 ಜನ ಇದ್ರಿ? ನಮ್ಮ ಅಕ್ಕ ನಮ್ಮ ಅಪ್ಪರು ಜೊತೆಗೆ ಇದ್ದಾರೆ, ಡಿವೈಡ್ ಆಗಿಲ್ಲ ಇನ್ನು, ಒಂದೇ ಮನೆಯಲ್ಲೇ ಇದ್ದೀವಿ. ಒಂದೇ ಮನೆಯಲ್ಲಿ ಇದ್ದೀವಿ. ಸರ್, ಈ ವ್ಯವಸಾಯದ ಜವಾಬ್ದಾರಿ ಈಗ ನಿಮ್ಮ ಮೇಲೆ ಸಂಪೂರ್ಣವಿದೆಯೋ, ನಿಮ್ಮ ತಂದೆಯವರ ಮೇಲೆ ಇದೆಯೋ, ಯಾರು ಇದನ್ನು ನಿರ್ವಹಿಸ್ತಾರೆ ಅಂತ? ಎಲ್ಲರೂ ನಿರ್ವಹಿಸ್ತೀವಿ ಮನೆಯಲ್ಲಿ, ಬಟ್ ಯಜಮಾನಿಕೆ ಮಾಡೋದೆಲ್ಲ ನಾವೇ. ನೀವೇ? ಹಾಂ, ನಮ್ಮ ಮನೆಯಾಗ ನಾವೇ ಯಜಮಾನಿಕೆ ಮಾಡ್ಕೊಂಡು ಹೋಗ್ತೀವಿ. ಏನಾದ್ರು ತರೋದು, ಗೊಬ್ಬರ ತರೋದು, ಔಷಧಿ ತರೋದು, ನಮ್ಮಣ್ಣರು ಎಲ್ಲ ವ್ಯವಸಾಯವನ್ನು ಮಾಡ್ತಾರೆ. ನಮ್ಮಣ್ಣರ ನಮ್ಮ ಜೊತೆಗೆ ಟ್ಯಾಕ್ಟ್ರಿ ಹೊಡಿತಾರೆ. ನಾವೇನು ಲೇಬರ್ನ ಯಾರು ಏನಾರು ಇದ್ರೆ, ಕೆಲಸ ಇದ್ರೆ ಮಾತ್ರ ಲೇಬರ್ನ ಇಟ್ಕೊಂತೀವಿ. ನೀರು ಕಟ್ಟೋವಿರಲಿ, ಟ್ಯಾಕ್ಟ್ರಿ ಹೊಡೋವು, ಎಲ್ಲ ನಾವೇ ಸ್ವಂತ ಮಾಡ್ಕೊಂತೀವಿ. ಈಗ ನೀವು ವಿದ್ಯಾವಂತರು, ಕೃಷಿಯ ಕಡೆಗೆ ಒಲವಿಟ್ಕೊಂಡಿರ್ತಕ್ಕಂಥವ್ರು, ನಿಮ್ಮ ತಂದೆಯವರು ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದಂಥ ಕೃಷಿಗೂ ಈಗ ನೀವು ಜವಾಬ್ದಾರಿ ತಗೊಂಡು ಒಂದು ಇನಿಷಿಯೇಟಿವ್ ಆಗಿ ಕೃಷಿಗೆ ಇಳಿದಿದ್ದೀರಿ, ಹಾಗೂ ಈಗ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ನೀವು? ತಂದೆಯರು ಅಪ್ಪರು ಅವರು ಭಾಳ ಬೋರ್ವೆಲ್ ಹಾಕ್ಸಿದ್ರು, ಅವಾಗ ನೀರೇ ಬಿದ್ದಿದ್ದಿಲ್ಲ ಅವರಿಗೆ. ನಮ್ಮ ತಂದೆಯರು ಹೈನುಗಾರಿಕೆ ಮಾಡಿದ್ರು, ಚಲಸಿ ಮಾರ್ಸ್ ಕಾರ್ಡ್ ಮ್ಯಾಗೇನೋ ಲೋನ್ ತಗೊಂಡು ಹೈನುಗಾರಿಕೆ ಮಾಡಿ ಆ ಹೈನುಗಾರಿಕೆಯಿಂದ ಸಕ್ಸಸ್ ಆದ್ರು ಅವ್ರು. ನಮ್ಮ ಅಪ್ಪರು ಅವಾಗ ಬೋರ್ ಹಾಕ್ಸ್ಕೊಂಡು, ಈಗ ನಮ್ಮ ಅಪ್ಪರು ಹಾಕ್ಸ್ದಾಗ ಎಲ್ಲ ಹೊಲ್ದಾಗ ನೀರು ಬಿದ್ದ ನಮ್ಮ ಅವಾಗಲಿದ್ದ. ಮತ್ತೆ ಅವರೆಲ್ಲ ಚೆನ್ನಾಗಿ ವ್ಯವಸಾಯ ಮಾಡ್ಕೊಂತ ಭತ್ತ ಎಲ್ಲ ಬೆಳೆದಿದ್ರು. ನಮ್ಮ ಅಜ್ಜರ ಕಾಲದಾಗ ಒಂದು 6 ಎಕರೆ ಸೂರ್ಯಕಾಂತಿ ಹಾಕಿದ್ರೆ 5 ಚೀಲ 6 ಚೀಲ ಸೂರ್ಯಕಾಂತಿ ಹಾಕಿದ್ವಿ. ಈಗ ಅಂಥ ಹೊಲ್ದಾಗ ಒಂದು 300 ಚೀಲಗಟ್ಟಲೆ ಭತ್ತ ಬೆಳಿತೀವಿ ಬೋರ್ ಹಾಕ್ಸಿ ಹಂಗೆಲ್ಲ. ಅವಾಗೆಲ್ಲ ಬೆದ್ಲು ಭೂಮಿ ಮಾಡಾರ ಮಳೆಗಾಲಕ್ಕೆ, ಈಗೆಲ್ಲಲ್ಲಿ ನೀರಾವರಿ ಮಾಡಿ. ಒಂದು 11 ಬೋರ್ ಇದಾವೆ ನಮ್ಮವು, ಒಂದು 25 ಎಕರೆ ನಮ್ಮ ಸ್ವಂತ ಭೂಮಿ ಐತಿ, ಒಂದು 20 ಎಕರೆ ಲೀಸ್ ಹಿಡ್ದೀವಿ. ಕೃಷಿನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ತಾತನವರ ಕಾಲಘಟ್ಟ ಒಂದು ಲಿಮಿಟೆಡ್ ಸರ್, ಎಲ್ಲ ಈಗ ಬೋರ್ವೆಲ್ ಇಲ್ಲ ಸರ್. ಅವಾಗ ಎಲ್ಲ ಮಳೆ ಆಶ್ರಿತಕ್ಕೆ ಬೆಳೀತಿದ್ರು ಅವರು. ಸೂರ್ಯಕಾಂತಿ ಇಂಥವೆಲ್ಲ ಮೆಕ್ಕೆಜೋಳ ಕೂಡ ಅಷ್ಟು ಬೆಳೆದಿಲ್ಲ ಆ ಕಡೆ. ಊಟಕ್ಕೆ ಜೋಳ ತೊಗರಿ ಇಂಥವೆಲ್ಲ ಮಾಡ್ಕೊಂತ ಹೋಗ್ತಿದ್ರು ಅವಾಗ. ನಮ್ಮ ಇನ್ನೊಬ್ಬ ಅಜ್ಜಾರ್ದು ಯಾರೋ ಬೋರ್ವೆಲ್ ನೀರು ತಗೊಂಡು ಊಟಕ್ಕಾಗಿನ 1 ಎಕರೆ ಭತ್ತ ಬೆಳೀತಿದ್ರು ಅವಾಗ. ಡ್ಯಾಮ್ ಇತ್ತು ಸರ್, ಬಟ್ ಬೋರ್ವೆಲ್ ಅಷ್ಟು ಇದ್ದಿದ್ದಿಲ್ಲ ನಮ್ಮ ಊರಲ್ಲಿ, ಎಲ್ಲಿ ಇದ್ದಿದ್ದಿಲ್ಲ. ನಮ್ಮ ಅಜ್ಜಾರ್ ಬೋರ್ ಹಾಕ್ಸ್ದೇ ಬರೀ ನಮ್ಮ ಹೊಲಗಳು ಅಳದ ಪಕ್ಕಕ್ಕೆ ಇರೋದಕ್ಕೆ ಬರೀ ಉಸುಗೆ ಬರ್ತಿತ್ತಂತೆ. ಆ ಥರ ನಮ್ಮ ಅಪ್ಪರ ಹಾಕ್ಸ್ದಾಗಲಿದ್ದ 1-2 ಬೋರ್ ಸಕ್ಸಸ್ ಆದವು. ಎಲ್ಲ ಹೊಲ್ದಾಗ ಒಂದೊಂದು ಬೋರ್ ಮಾಡಿದ್ರು ಅವಾಗಲಿದ್ದ. ಮತ್ತೆ ನಾವು ಇದ್ದಾಗ ಮತ್ತೆ ನೀರು ಹೋದ ಒಂದು ನಾವೊಂದು 4-5 ಬೋರ್ ಹಾಕ್ಸಿದ್ವಿ. ಈಗೆಲ್ಲ ಬೋರ್ ರನ್ನಿಂಗ್ ಅದಾವ ಸರ್, ಡ್ಯಾಮ್ ತುಂಬಿದೆಯಲ್ಲ ಹಂಗಾಗಿ ಚೆನ್ನಾಗಿ. ಕೊಳವೆ ಬಾವಿ ನೀವು ಹಾಕಿದಾಗ್ಲಿಂದ ನಿಮ್ಮ ಕೃಷಿಯ ಬದಲಾವಣೆ? ಬದಲಾವಣೆ ನಮ್ಮ ಅಪ್ಪರ ಹಾಕ್ಸ್ತಾಗಲಿದ್ದ ಬದಲಾವಣೆ ಆಗೈತೆ ಸರ್. ಆಗೆಲ್ಲ ಏನು ಬೆಳಿತಿದ್ರು ಅವಾಗೆಲ್ಲ? ಯಾರು ನಮ್ಮ ಅಪ್ಪ ತಂದೆಯವ್ರು, ನಮ್ಮ ತಂದೆಯವರು ಬೋರ್ ಹಾಕ್ಸ್ತಾಯಿದ್ದ ಭತ್ತ ಮೆಕ್ಕೆಜೋಳ ಹತ್ತಿ ಬೆಳೆದ್ರು. ಹತ್ತಿ ಒಳ್ಳೆ ಚೆನ್ನಾಗಿ ಬೆಳೆದ್ರು ನಮ್ಮ ಅಪ್ಪರು. ಈ ಮಳೆ ಆಶ್ರಿತ ಬೆಳಿತಿದ್ರಲ್ಲ ನಿಮ್ಮ ತಾತನವರು, ಅದು ನೆನಪಿದೆಯಾ ನಿಮ್ಗೆ ಆ ಕೃಷಿ ಹೇಗಿತ್ತು ಅಂತ? ನಾವು ಸಣ್ಣರು ಸರ್ ಅವಾಗ. ನಮ್ಮ ಅಪ್ಪರು ಅವಾಗ ಲೋನ್ ಮಾಡಿ ಆಕಳ ತಗೊಂಬಂದಿದ್ರು. ಅವಾಗಿನ ನಾವು ಮೇಸಕ್ಕೆ ಹೋಗಿದ್ವಿ ಅವಾಗೆಲ್ಲ ನಮ್ಮ ಹೊಲಗಳಿಗೆ. ಅವಾಗೇನು ಅಷ್ಟು ಬೆಳೆ ಇದ್ದಿದ್ದಿಲ್ಲ ಸರ್ ಮಳೆ ಆಶ್ರಿತ ಅಲ್ಲ. ಅವಾಗೇನಪ್ಪ ಜೀವನ ಮಾಡಿದ್ರೆ ಸಾಕು ಆ ಲೆಕ್ಕದಾಗ ಇತ್ತು ಕೃಷಿ. ಈಗೆಲ್ಲ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ಆಗಿನ ವಾತಾವರಣಕ್ಕೆ. ಅದು ಇತ್ತು ಸರ್ವೈವಲ್, ಊಟ ಉಪಚಾರ ಸಿಗ್ತದೆ ಅಂತಕ್ಕಂಥದ್ದು. ಬದಲಾದ ದಿನಮಾನಗಳಲ್ಲಿ ಬಯಕೆಗಳು ಅಥವಾ ಮನುಷ್ಯನ ಅಗತ್ಯತೆಗಳು ವಿಸ್ತಾರ ಹತ್ತಿ ಹಾಕ್ಸಿದ್ರು ಸರ್. ಅದ್ಯಾವ ಜೈದಾರ ಹತ್ತಿ ಅಂತಂದು ಆ ಥರ ಎಲ್ಲ ಬೆಳೀತಿದ್ದ ಅವಾಗ ಮಳೆ ಆಶ್ರಿತಕ್ಕೆ ಬೆಳೀತಿದ್ರು. ಸರ್, ಈಗ ಏನೇನು ಬೆಳೀತಾ ಇದ್ರಿ ನೀವು? ಈಗ ನಾವು ಭತ್ತ ಬೆಳಿತೀವಿ ಮೇನ್ ಅಂದರೆ ಭತ್ತ, ಮೆಕ್ಕೆಜೋಳ ಹಾಕ್ತೀವಿ. ಒಂದು 1/2 ಎಕರೆ ಉಳ್ಳಾಗಡ್ಡೆ ಹಾಕಿದ್ವಿ, ಮೊನ್ನೆ ಒಂದು 90,000 ಉಳ್ಳಾಗಡ್ಡೆ ಆಯಿತು. ಪಪ್ಪಾಯಿ ಹಚ್ಚಿದ್ದೀವಿ ಒಂದು 3 ಎಕರೆ, ಒಂದು 5 ಎಕರೆ ದಾಳಂಬರಿ ಮಾಡಿದ್ದೀವಿ, ಒಂದು 10 ಎಕರೆ ಮೆಕ್ಕೆಜೋಳ ಇದೆ. ತೋಟಗಾರಿಕೆನೂ ಇದೆ, ಪಾರಂಪರಿಕ ಕೃಷಿ ಪದ್ಧತಿಯು ಸಹಿತ. ಏನಂದ್ರೆ ಭತ್ತನ ಬೆಳೆಯದ್ ನಾವು, ಒಂದು 1100 ಚೀಲ ಮೇಲೆ ಭತ್ತ ಆಗಿದೆ ಈ ಸಲ. ಹೌದಾ? ದೊಡ್ಡ ಮಟ್ಟದಲ್ಲಿ ಎಷ್ಟು ಎಕರೆ? 25 ಎಕರೆ ಬೆಳಿತೀವಿ. ಸೊ ಏನಾದರೂ ವಿಶೇಷತೆ ಇದೆಯಾ ನೀವು ಬೆಳೆಯುವ ಭತ್ತದ ಒಳಗಡೆ? ಅದರ ಗುಣಮಟ್ಟದಲ್ಲಾಗಿರ್ಬೋದು, ಮಾರ್ಕೆಟ್ಗೆ ಏನಾದರೂ ಹೆಚ್ಚಿನ ಬೇಡಿಕೆ? ಬೇಡಿಕೆ ಇರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಲ್ಪ ಎಲ್ಲ ಸಗಣಿ ಗೊಬ್ಬರ ಗಿಡಿ ಗೊಬ್ಬರ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸರ್, ಕ್ವಾಲಿಟಿ ಇರುತ್ತೆ, ಶೈನಿಂಗ್. ಭತ್ತ ನಿಮಗೆ ಮುಖ್ಯ ಬೆಳೆ ಇಲ್ಲಿ, ಯಾವ ತಳಿಯನ್ನು ಪ್ರತಿ ಬಾರಿ ನೀವು ಬಿತ್ತೋದು, ನಾಟಿ ಮಾಡೋದು? RNR ಅಂತ ಬೆಳಿತೀವಿ ಸರ್. ಈಗ RNR ಬೇಡಿಕೆ, ಈ ಸುಗ್ಗಿದಿಂದಲೇ RNR ಭಾಳ ಹೈಟ್ ಬೆಳೆದ್ಬಿಡ್ತೈತಿ, ಹಂಗಾಗಿ ಸ್ವಲ್ಪ ಗಿಡ್ಸೋನ ಆ ಥರ ಬಂದವು ಅವನ್ನ ಹಾಕ್ಯಂತೀವಿ. ಅರ್ಧ ಅದನ್ನು ಬೆಳಿತೀವಿ. ಈ ಬ್ಯಾಸಿಗೆ ಟೈಮ್ನಲ್ಲೆಲ್ಲ ಆರ್ ಎನ್ ಆರ್ನೇ ಒಂದು ಎಮ್ ಎಸ್ 2 ಅಂತ ಬಂದಿದೆ, ಅದನ್ನ ಹಾಕ್ತಿವಿ, ಚೆನ್ನಾಗಿ ಬರುತ್ತೆ. ಆರ್ ಎನ್ ಆರ್ ಭತ್ತದ ವಿಶೇಷತೆ ಏನು? ಆರ್ ಎನ್ ಆರ್ ಭತ್ತದ ವಿಶೇಷ ಈ ಸೋನಾ ಇದೆ ಅಲ್ಲ ಸರ್, ಸೋನಾ ಸರಿ ಬಿ ಪಿ ಟಿ ಸೋನಾ ಅಂತ ಬೆಳೀತಿದ್ರಲ್ಲ, ಶುಗರ್ ಭಾಳ ಇತ್ತು. ಈ ಆರ್ ಎನ್ ಆರ್ ನಲ್ಲಿ ಒಂದ್ ಸ್ವಲ್ಪ ಶುಗರ್ ಕಂಟೆಂಟ್ ಕಡಿಮೆ ಇದೆ, ಹಂಗಾಗಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ಹಂಗಾಗಿ ನಾವೆಲ್ಲ ಅದನ್ನೇ ಬೆಳಿತೀವಿ. ಊಟಕ್ಕೆ ಸೂಕ್ತ, ಊಟಕ್ಕೆ ಸೂಕ್ತ, ಶುಗರ್ ಕಂಟೆಂಟ್ ಕಡಿಮೆ ಐತಿ, ಶುಗರ್ ಇರೋ ಪೇಷಂಟ್ ಗಳಿಗೆ ಎಲ್ಲರಿಗೆ ಉಣ್ಣಕ್ಕ ಚೆನ್ನಾಗಿ. ಸೋನಾದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ನೀವು ಹೇಳ್ತಾ ಇದ್ರಿ? ಹಾ ಸರ್, ನಿಮ್ ಅನುಭವ ಹೇಳ್ತಾರ. ನಮಗೆ ಅನುಭವಕ್ಕ ಬೆಳೆದಾರು ಸೀಡ್ ಕಂಡಿಡ್ದಿರ್ತಾರ ವಿಜ್ಞಾನಿಗಳು, ಅವ್ರು ಹೇಳೋದ್ ಕೇಳಿದೀವಿ ಮೊಬೈಲ್ ನಲ್ಲಿ. ನಾವು ಊಟ ಮಾಡೋದೆಲ್ಲ ಆರ್ ಎನ್ ಆರ್ ಬತ್ತ ಮನೆಗೆ ಹಾಕ್ಸೋದೆಲ್ಲ ನಾವು ಅದನ್ನೇ. ಸೋನಾ ಬೆಳೆದ್ರೆ ನಾವು ಇಟ್ಕೊಳಲ್ಲ, ಮಾರಿಬಿಡ್ತೀವಿ. ಸೋನಾ ಊಟಕ್ಕೆ ಒಳ್ಳೆ ಅಕ್ಕಿ ಅಂತ ಹೇಳ್ತಾರೆ. ಒಳ್ಳೆ ಅಕ್ಕಿ ಹೌದು ಸರ್, ಬಟ್ ಈಗ ಇತ್ತೀಚಿಗೆ ದಿನಗಳಲ್ಲಿ ಇದು ಶುಗರ್ ಜಾಸ್ತಿ ಆಗೋದಕ್ಕ ಈ ಎಲ್ಲ ಆರ್ ಎನ್ ಆರ್ ಬೇಕಂತಂದು ಈಗಲೂ ಅದೇ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದು. ಸೋನಾಕಿನ್ನ ಡಿಮ್ಯಾಂಡ್ ಇರೋದು ಆರ್ ಎನ್ ಆರ್. ಆರ್ ಎನ್ ಆರ್ ಸೋನಾಕ್ಕಿಂತ ಆರ್ ಎನ್ ಆರ್ ಇಳುವರಿ ಜಾಸ್ತಿ ಬರ್ತದೆ? ಹಾ ಸರ್ ಬರ್ತೈತಿ, ತೂಕ ಜಾಸ್ತಿ ಇರುತ್ತೆ. ಇದು ಸೋನಾಕಿನ ಆರ್ ಎನ್ ಆರ್ ಕಡಿಮೆ ಬರ್ತೈತಿ, ಬಟ್ ಊಟಕ್ಕೆ ಚೆನ್ನಾಗಿರ್ತೈತಿ. ಈ ಎಲ್ಲ ವಾತಾವರಣ ನೀರೆಲ್ಲ ಡ್ಯಾಮ್ ತುಂಬಿದೆಯಲ್ಲ, ಚೆನ್ನಾಗಿ ಬರುತ್ತೆ. 50 ತನಕ ಬರ್ತವೆ, 50 ಚೀಲ ತನ. ಒಳ್ಳೆ ಇಳುವರಿ ಬರಬೇಕು ಅನ್ನೋದಾದ್ರೆ ಭತ್ತ ನಾಟಿ ಮಾಡಿ ಅಥವಾ ಬೆಳೆಯುವ ಪ್ರಕ್ರಿಯೆ ಏನೇನು ಮಾಡ್ತೀರಿ ನೀವು? ಫಸ್ಟಿಗೆ ಸರ್ ಒಂದು ಸಸಿ ಮಡಿ ಬೆಳೆಸಿಂತೀವಿ. ಫಸ್ಟಿಗೆ 25 ಎಕರೆಯಷ್ಟು ಭತ್ತ ಬೆಳಿತೀವಿ. ಹೌದಾ? ಸಸಿ ಮಡಿಗೆ ಎಷ್ಟು ಬೇಕು ನಿಮಗೆ, ಎಷ್ಟು ಬೀಜ ತರ್ತೀರಿ, ಏನು ಕತೆ ನಿಮ್ಗೆ? 25 kg ಪ್ಯಾಕೆಟ್ ಇರ್ತದೆ ಸರ್, 25-20 ಕೆಜಿ. ನಾವು ಒಂದು ಸ್ವಲ್ಪ ಈಗ ಲೇಬರ್ ಮ್ಯಾಗ ಡಿಪೆಂಡ್, ಸ್ವಲ್ಪ ಹೆಚ್ಚಿಗೆ ಸಸಿ ನಾಟಿ ಮಾಡ್ತಾರೆ ಒಬ್ಬೊಬ್ರು, ಭಾಳ ಸಸಿ ಇಡೋದು ಆ ಥರ ಮಾಡ್ತಾರಲ್ಲ. ಒಂದೊಂದು ಹೊಲಕ್ಕೆ ಈಗ ಒಂದು 10 acres ಐತೆ ಅಂದ್ರೆ ಒಂದು 2 packets ಹೆಚ್ಚಿಗೆ ಚೆಲ್ಲಿರ್ತೀವಿ. ಈ ಅಕ್ಕಿ ತುಳಿಯೋದು ಇವೆಲ್ಲ ಇರ್ತಾವೆ ಸಮಸ್ಯೆ, ನೀರಿನಿಂದ ಒಂದು ಸ್ವಲ್ಪ ಹುಟ್ಟಿರಲ್ಲ, ಹಂಗಾಗಿ ಒಂದು 2 packets ಹೆಚ್ಚಿಗೆ ಚೆಲ್ಕೊಂಡಿರಿ. 25 kg ಪ್ಯಾಕೆಟ್ ಚೆಲ್ಕೊಂತೀವಿ. ಒಂದು 10 acres ಐತೆ ಅಂದ್ರೆ ಒಂದು 12 packets ಚೆಲ್ತೀವಿ ಎಕರೆ, ಒಂದು ಪ್ಯಾಕೆಟ್ ಅದು ಆ್ಯಕ್ಚುಲಿ ನಾವು ಚೆಲ್ಲೋದು ಒಂದು 2 packets ಹೆಚ್ಚಿಗೆ ಚೆಲ್ಲಿರ್ತೀವಿ ಸಸಿ ಮಡಿಗೆ. ಅಷ್ಟು ಸಸಿ ಮಡಿ ಮಾಡುವ ವಿಧಾನಗಳೇನು ಅಂದರೆ ಸಸಿ ಮಡಿ ಮಾಡೋ ಜಾಗದಲ್ಲಿಗೆ ಏನೇನು ಕೊಡ್ತೀರಿ ನೀವು ಪೋಷಕಾಂಶಗಳನ್ನು? ಸಗಣಿ ಗೊಬ್ಬರ ಆಗಿರ್ತೀವಿ ಸರ್ ಫಸ್ಟಿಗೆ, ಆಮ್ಯಾಗ ಅದನ್ನೆಲ್ಲ ಆಳಿ ರೂಟ್ರಿ ಅಂತ ಬರ್ತೀವಿ, ಹೊಡೆದು ರೂಟ್ರಿ ಹೊಡೆದು ಈ ನೆಲ್ಲು ಭತ್ತ ಕಟಾವು ಮಾಡಿರ್ತೀವಿ ಅಲ್ಲಿ ಕೌಲಿ ಇರ್ತದೆ ಸರ್, ಅದನ್ನೆಲ್ಲ ಆರಿಸಿ ಕ್ಲೀನ್ ಮಾಡ್ತೀವಿ, ಭೂಮಿಯಾಗ ಒಟ್ಟು ಕಸ ಇರಬಾರ್ದು. ಆ ಥರ ಎಲ್ಲ ಮಾಡಿ ನಾವು ಸಸಿ ಒಂದಿನ ನೆನೆ ಹಾಕಿ ಬೀಜ 2 days ಬೆಳ್ಳಗೆ ಮಳಿಕೆ ಬರುತ್ತೆ ಬೀಜ, ಆ ಟೈಮ್ನಾಗ ಹೋಗಿ ತಗೊಂಡೋಗಿ ಭೂಮಿಗೆ ಹಾಕ್ತೀವಿ. ಚೆಲ್ತೀರಲ್ಲ? ಹಾಂ ಚೆಲ್ತೀವಿ. 25 packets ನೀವು ಸಸಿ ಮಡಿ ಮಾಡ್ಕೊಳ್ಬೇಕಂತಂದ್ರೆ ಎಷ್ಟು ಜಾಗ ಬೇಕಾಗ್ತದೆ? ಎಷ್ಟು ಅಂದರೆ ಸರ್ ಒಂದು 10 cents ಹೋಗ್ಬೋದು. ಹೋಗುತ್ತೆ? ಹಾಂ. ಈಗ ಒಂದ ಹತ್ರ ಮಾಡಲ್ಲ ನಾವು, ಎಲ್ಲ ಹೊಲಗಳು ಬೇರೆ ಬೇರೆ ಇದೆ ಅಲ್ಲ, ಆ ಹೊಲದಾಗ ಈಗ ಎಷ್ಟು ರೊಕ್ಕ ನೋಡ್ಕೊಂಡು ಒಟ್ಟು ಹೆಚ್ಚಿಗೆ ನಾವು ಹೊಡೆದಿರ್ತೀವಿ. ಈಗ ಒಂದು ಹಗ್ಗ ಬಾಜ್ ಮಾಡಿ ಈಗ ಉಕ್ಕಿಂತ ಹೋಕ್ಕಿವಿ, ಎಲ್ಲಿ ತನ ಆಕತ್ತೆ ಅಲ್ಲಿ ತನ ಹೋಗ್ತೀವಿ, ಉಳಿದು ಕೈ ಬಿಟ್ಟು ಬಿಡ್ತೀವಿ. ಈಗ ಆ ಹೊಲ್ದಾಗ ಒಂದ್ ಮಡಿ, ಆ ಹೊಲ್ದಾಗ ಒಂದ್ ಮಡಿ, ಇವನ್ನ ಓರದಾಗಲ್ಲ ಅಲ್ಲಿ ಸರ್. ಈಗ ನಾಟಿ ಮಾಡೋ ಹೊತ್ನಾಗ ಈಗ ಅಲ್ಲಿದ್ದ ಅಲ್ಲಿ ಕಿತ್ಕೊಂಡ್ ಬರೋದು ಅದೇ ಟೈಮ್ ಹಿಡಿದು ಬಿಡ್ತೈತಿ, ಅಲ್ಲೇ ಆಗಿ ಇದ್ಬಿಟ್ರೆ ಅವ್ರವ್ರ ಕಿತ್ಕೊಂಡ್ ಲೇಬರ್ ಹಚ್ಚಿರ್ತಾರೆ, ಹಂಗಾಗಿ ಆ ಹೊಲ್ದಾಗ ಸಸಿ ಮಡಿ ಮಾಡಿಬಿಡ್ತೀವಿ ನಾವು. ಸಸಿ ಮಡಿ ಮಾಡ್ಕೊಳ್ಳೋ ಜಾಗದಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀರಿ? ಹಾಂ, 25 ಎಲ್ಲ ರೆಡಿ ಆಗ್ಬಿಡ್ತದೆ ಸಸಿ. ಮೊಳಕೆ ಹಾಕಿರ್ತೀವಲ್ಲ ಕಾಳು, ಮೊಳಕೆ ಬಂದಿಂದೆ ಎಲ್ಲ ಆಗಿಂದೆ ಒಂದು 2-3 hours ಬಿಟ್ಟು ನೀರು ಕಡಿ ಕಿತ್ಬಿಡ್ತೀವಿ. ನೀರು ನಿಂದ್ರಿಸಿ ಬೀಜ ಹೋಗ್ತೀವಿ, ಎಲ್ಲ ಗದ್ದೆ ಹೊಡೆದಿರ್ತೀವಿ, ವೀಲ್ಸ್ ಹಾಕಿ ಪೈಪ್ ಎಳಿತೀವಿ, ಲೆವೆಲ್ ಕಾಣಲಿ ಅಂತ ಕೆಬ್ಬಣ ಪೈಪ್ ತಗೊಂಡು ಸಾಫ್ ಮಾಡ್ತೀವಿ. ಇಬ್ರು ಮನುಷ್ಯರು ಎಳಿತೀವಿ ಗದ್ದೆಗ, ಎಳೆದು ಎಜ್ಜಿ ಗಿಜ್ಜಿ ಏನೋ ಕಾಣಬಾರ್ದು ಸಾಫ್ ಮಾಡಿ ಎಲ್ಲ ನೀರು ನಿಂದ್ರಿಸಿರ್ತೀವಿ. ಒಂದಿನ ತಿರುಗಿನ ಎಲ್ಲ ತಿಳ್ಕೊಂಡಿರ್ತೈತೆ ನೀರು, ಎಲ್ಲ ಬೀಜ ನೆನೆ ಇಟ್ಟಿರ್ತೀವಲ್ಲ ಎಲ್ಲ ಮಳಿಕಾಗಿರ್ತೀವಿ, ಅದನ್ನ ತಗೊಂಡೋಗಿ ಚೆಲ್ತೀವಿ. ಅದಾಗಿಂದೆ ಎಲ್ಲ ಒಂದು 3-4 hours ಬಿಟ್ಟು ಇಲ್ಲ ತಿರುಗಿ ದಿನ ಬಿಟ್ಟು ಒಂದಿನ ನೈಟ್ ನೀರೆಲ್ಲ ಕಡಿಗೆ ಕಿತ್ಬಿಡ್ತೀವಿ. ಎಲ್ಲಾರ ಒಂದ್ ಸ್ವಲ್ಪ ಉಳಿದ್ರು ನೀರು ಇಲ್ದಂಗ ಕಡಿಗೆ ಎಲ್ಲ ನೀರು ಇದನ್ ಮಾಡಿಸಿ, ಎಲ್ಲ ಒಂದಿಟ್ಟು ನೀರು ಇದ್ರು ಒಂದು ದಾರಿ ಮಾಡಿ ಕಡಿಗೆ ಬಿಟ್ಬಿಡ್ತೀವಿ. ನೀರು ಇರಬಾರ್ದು, ಇಲ್ಲಿದ್ರೆ ಕೊಳತು ಬಿಡ್ತದೆ ಬೀಜ. 2 days ಆಲ್ರೆಡಿ ನೀರಾಗಿರುತ್ತಲ್ಲ ರಾತ್ರಿ, ಮತ್ತೆ ನೀರಲ್ಲಿದ್ರೆ ಕೊಳತು ಬಿಡ್ತದೆ, ಹಂಗಾಗಿ ಜಲ್ದಿ ಆರವಾಗಿ ಬರ್ಬೇಕದು. ಆರ್ಬೇಕಂದ್ರೆ ನೀರು ಕಡಿಗೆ ಕಿತ್ಬಿಡ್ತೀವಿ. ಆಮ್ಯಾಗ ಒಂದು 3 days ಈ ತರ ಎಲ್ಲ ಮಳಿಗೆ ಬಂದ್ಬಿಡುತ್ತೆ. ಹಾ, ಬಿಸಿಲಿದ್ರೆ ಒಳ್ಳೆ ಚೆನ್ನಾಗಿ ಹಿಂದೆ ಮಳಿಗೆ ಬಂದ್ಬಿಡುತ್ತೆ. ನಾನೆಲ್ಲೋ ಒಬ್ಬ ರೈತರು ಹೇಳಿದ್ದ ಕೇಳಿದೆ, ಸಸಿ ಅಗಿದೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆದರೆ ಅದರ ಬೇರುಗಳು ಸರಿಯಾಗಿರಲಿಲ್ಲ, ನಾಟಿ ಮಾಡದೆ ಅವನ್ನ ಹಾಗೆ ಬಿಟ್ಟಿದೀವಿ ಅಂತ ಹೇಳಿದ್ರು. ಹಾ ಸರ್, ಹೌದು ಸರ್. ಈ ತರ ಸಮಸ್ಯೆಗಳು ಆಗ್ತಿರ? ಸಮಸ್ಯೆ ಆಗ್ತದೆ ಸರ್. ಒಂದೊಂದು ಬೇರ್ ಬಿಟ್ಟಿರಲ್ಲ, ಹೊಲ ಮಾಗಿ ಮಾಡೋದ್ರ ಮ್ಯಾಗ ಡಿಪೆಂಡ್. ಆಮ್ಯಾಗ ಒಂದ್ ಸ್ವಲ್ಪ ಔಷಧಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು, ಹಂಗಾರ ಎಲ್ಲ ಬೇರೆ ಚೆನ್ನಾಗಿ ಬಿಡ್ತೈತಿ. ಅದನ್ನೆಲ್ಲ ಗಮನಿಸ್ತೀರಿ ನೀವು? ಹಾ, ಗಮನಿಸ್ತೀವಿ ಸರ್. ಎಲ್ಲ ನಾವು ನಾಟಿ ಮಾಡೋ ಟೈಮ್ನಲ್ಲಿ ಕಿತ್ ನೋಡೇ ನಾಟಿ ಮಾಡೋದು. ಬೇರನ್ನು ನೋಡಿ, ಬೇರ್ ನೋಡಿ ಸ್ವಲ್ಪ ತೊಳಿತೀವಿ ನೀರಲ್ಲಿ, ಬೇರೆ ಚೆನ್ನಾಗೈತಪ್ಪ ಅಂದ್ರೆ ನಾಟಿ ಮಾಡ್ತೀವಿ. ಇಲ್ಲ ಒಂದ್ ನಾಲ್ಕು ದಿನ ಬಿಟ್ಟಾಗ್ಲಿ ಲೇಟಾಗಿ ಮಾಡ್ತಿ. ಈಗಿಲ್ಲ ನಾಟಿ ಮಾಡಿಂದೆ ಒಣಗೋಗ್ಬಿಡ್ತೈತೆ ಒಂದೊಂದ್ಸಲ ಬೇರೆ ಸರಿಯಾಗಿ. ಹಾ, ಇಡೀ ಹೊಲಕ್ಕೆ ಹಚ್ಚಿರ್ತೀವಿ ಅವಾಗ. ಅಯ್ಯೋ, 8 ಎಕರೆ 10 ಎಕರೆಗಟ್ಲೆ ನಾಟಿ ಮಾಡಿರ್ತೀವಿ ಒಂದೊಂದು ಹೊಲದಾಗ, ಇಡೀ ಹೊಲಕ್ಕೆ ಹೊಲನ ಒಣಗೋಗ್ಬಿಡ್ತೈತಿ. ಸಸಿ ಎಲ್ಲೇ ಒಂದಾಗಿ ಉಳಿಯೋದು ಆ ಥರ ಆಗಬಾರ್ದು ಅನ್ನೋಕ್ಕೆಲ್ಲ ಬೇರೆ ಚೆನ್ನಾಗಿ ಬೀಳಲಿ ಅಂತಲೇ ಫಸ್ಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ತೀವಿ. ಬೇರೆ ಎಷ್ಟು ಗಾತ್ರದಲ್ಲಿ ಇರಬೇಕು ಅಂತ ನಿಮ್ಮ ಪದ್ಧತಿ? 1 ಇಂಚ್ 2 ಇಂಚ್ ಈ ಥರ ಇರ್ತದೆ. ಹಾಂ, ನೆಲದ ಮೇಲೆ ಡಿಪೆಂಡ್. ಮಿದು ಬಿದ್ರೆ ಚೆನ್ನಾಗಿ ಬೇರೆ ಹೋಗ್ಬಿಡ್ತೈತಿ. ಈ ಎರಿ ಭೂಮಿ ಇಂತಲ್ಲೆಲ್ಲ ಮೆತ್ತಗಿರ್ತತಲ್ಲ, ಬೇಸಿ ಬೇರೆ ಚೆನ್ನಾಗಿ ಬಿಟ್ಬಿಡ್ತೈತಿ ಹಿಂದೆಲೆ. ಈಗ ಸಸಿ ಮಡಿ ಮಾಡ್ಕೊಳ್ತೀರಾ, ಸಸಿಯನ್ನು ಮತ್ತೆ ಇದಕ್ಕೆ ತಂದು ನಾಟಿ ಮಾಡ್ತೀರಿ, ನಂತರದಲ್ಲಿ ಏನೇನು ಪ್ರಕ್ರಿಯೆಗಳು ಏನೇನು ಕೊಡ್ತೀರಾ ಭೂಮಿಗೆ? ಭೂಮಿಗೆ ಡಿ ಎ ಪಿ ಕೊಡ್ತೀವಿ ಸರ್. ಫಸ್ಟ್ 1/4 ಚೀಲದಷ್ಟು ಡಿ ಎ ಪಿ ಕೊಡ್ತೀವಿ. ಫಸ್ಟ್ನೇ ಗೊಬ್ಬರ ಅದು ನಾವು ಹಾಕೋದು. ಒಂದು 10 ದಿನ ಬಿಟ್ಟು ಮತ್ತೊಂದು ಗೊಬ್ಬರ, ಒಟ್ಟೊಂದು 1 ಎಕರೆಗೆ 8 ಚೀಲ ಈ ಥರ ಯೂಸ್ ಮಾಡ್ತೀವಿ ಗೊಬ್ಬರ. ಡಿ ಎ ಪಿ ಇಲ್ಲ ಸರ್, ಕಂಟಿನ್ಯೂ ಡಿ ಎ ಪಿ ಕೊಡಲ್ಲ. ಫಸ್ಟಿಗೆ ಡಿ ಎ ಪಿ ಕೊಟ್ಟರೆ ಬೇರೆ ಚೆನ್ನಾಗಿ ಬಿಡುತ್ತೆ ಅನ್ನೋದಕ್ಕಾಗಿನೇ ಡಿ ಎ ಪಿ ಕೊಡ್ತೀವಿ. ಭೂಮಿ ಮೃದುವಾಗುತ್ತಲ್ಲ, ಬೇರು ಚೆನ್ನಾಗಿ ಬಿಡುತ್ತೆ ಡಿ ಎ ಪಿ ಹಾಕಿದ್ರೆ. ಫಸ್ಟ್ನೇ ಗೊಬ್ಬರ ಇನ್ನು ಸಸಿ ನಾಟಿ ಮಾಡಿರ್ತೀವಲ್ಲ, ಬೇಸ್ ಎತ್ಕೊಂತವ. ಹಂಗಾಗಿ ಅಡ್ವಾನ್ಸು ಕೊಡ್ತಾರೆ ಒಬ್ಬೊಬ್ರು ನಾವು. ಆಮ್ಯಾಗೆ ಈಗ ಲೇಬರ್ ಸಮಸ್ಯೆ ಇರ್ತೈತಿ, ಆಮ್ಯಾಗೆ ಹಚ್ಚಿ ಒಂದೇ 5-6 ದಿನ 8 ದಿನಕ್ಕೂ ನಾ ಉಗ್ತಾರೆ ಭತ್ತ ನಾಟಿ ಮಾಡಿದ್ದೆ. ಇದಾದ ನಂತರ ಏನ್ ಪ್ರಕ್ರಿಯೆಗಳು? ಮತ್ತೆ 2ನೇ ಗೊಬ್ಬರ, ಒಂದ್ 10 ದಿನ ಬಿಡೋದು, ಮತ್ತೊಂದು ಗೊಬ್ಬರ ಬಿಡೋದು. ಆವಾಗ ಮತ್ತೊಂದು ಫರಟೇರ ಈ ತರ ಹುಳ ಎಲ್ಲ ತಿಂತೈತಿ ಸಸಿನ, ಆ ತರ ತಿನ್ಬಾರ್ದು ಅನ್ನೋದಕ್ಕೆ ಅದು ಒಂದು ಗ್ರಾನ್ಯೂಲ್ಸ್ ಅಂತ ಬೇರೆ ಚೆನ್ನಾಗಿ ಬಿಡ್ಲಿ ಅನ್ನೋದಕ್ಕೆ ಪೊಟಾಸ್ ಹಾಕ್ತಿವಿ. ಒಂದು 25 ಕೆಜಿ ವೀರ್ಯ, 25 ಕೆಜಿ ಪೊಟಾಸ್, ಆಮ್ಯಾಗೆ 20-20, 0-3 ಅಂತಂದು ಕೊಡ್ತೀವಿ. ಇವೆಲ್ಲ ಮಿಕ್ಸ್ ಮಾಡಿ ಮತ್ತೆ 2ನೇ ಟೈಮ್ ಗೊಬ್ಬರ ಕೊಡ್ತೀವಿ. ಭತ್ತದಲ್ಲಿ ಮುಖ್ಯವಾಗಿ ಏನು ಸಮಸ್ಯೆಗಳು ಕಂಡು ಬರ್ತವೆ ನಿಮಗೆ? ಸಮಸ್ಯೆ ಅಂದರೆ ಸರ್, ಈ ಸುಗ್ಗಿದಿಂದಾಗೆಲ್ಲ ದ್ವಾಮೆ ಅಂತ ಬೀಳ್ತೈತಿ, ಆಮೇಲೆ ಕಾಂಡ ಕೊರಕ ಅಂತ ಬೀಳ್ತೈತಿ. ಈಗ ಹೇಳಿದ್ನಲ್ಲ ನಾವು ಫರ್ಟೇರ ಯೂಸ್ ಮಾಡ್ತೀವಿ, ಆ ಥರ ಅವನ್ನೆಲ್ಲ ಹಾಕಿಲ್ಲ ಅಂದರೆ ಎಲ್ಲ ಹುಳ ತಿಂದುಬಿಡ್ತಾರೆ ಸರ್. ಗರಿನ ಇಲ್ಲ ಬಡ್ಡೆಯಾಗಿ ತಿನ್ನೋದು ಕಾಂಡ ಕೊರಕದ ಭಾಳ ಸಮಸ್ಯೆ ಸರ್. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆಲ್ಲ ಔಷಧಿ ಎಲ್ಲ ಸಿಂಪಡಣೆ ಮಾಡ್ತೀವಿ ಸರ್. ಕೃಷಿ ಒಳಗಡೆಗೆ ಕೀಟಗಳ ನಿಯಂತ್ರಣ ಮಾಡೋದು, ರೋಗ ನಿಯಂತ್ರಣ ಮಾಡೋದಕ್ಕೂ ಸಾವಯವ ಪದ್ಧತಿಗಳು ಇದಾವ? ಅಂದರೆ ಔಷಧಿಗಳನ್ನು ಸಿಂಪರಣೆ ಮಾಡದೆ ಸ್ಥಳೀಯವಾಗಿ ಏನಾದರೂ ಬಳಕೆ ಮಾಡಿಕೊಂಡು, ಈಗ ಬೇವಿನ ಹಿಂಡಿ ಅಂತ ಹೇಳ್ತಾರೆ, ಬೇವಿನ ಎಣ್ಣೆ ಅಂತ ಹೇಳ್ತಾರೆ, ಕಂಟ್ರೋಲ್ ಆಗುತ್ತೆ ಸರ್ ಅನ್ಸಪ್ಪ. ನಾವು ದಾಳಂಬ್ರಿಗೆಲ್ಲ ಯೂಸ್ ಮಾಡ್ತೀವಿ ಬೇವಿನ ಹಿಂಡಿ. ಅಲ್ಲ, ಭತ್ತಕ್ಕೆ ಭತ್ತಕ್ಕೇನು ಮಾಡಿಲ್ಲ ಅವನು ಯೂಸ್. ಬೇವಿನ ಹಿಂಡಿ ದಾಳಂಬ್ರಿ ಆರ್ಟಿಕಲ್ಚರ್ ಕ್ರಾಪ್ನೇ ಮಾಡ್ತೀವಿ ಬೇವಿನ ಎಣ್ಣೆ. ಭತ್ತದಲ್ಲಿ ಸ್ಪ್ರೇ ಹೆಂಗೆ ಮಾಡ್ಬೋದು, ಬೇವಿನ ಹಿಂಡಿ ಎಣ್ಣೆ ಹಾಕೊಂಡು ಮಾಡ್ತೀವಿ. ಸೊ ಇದುವರೆಗೂ ನಿಮಗೆ ಭತ್ತದಲ್ಲಿ ಏನು ಇಳುವರಿಯಲ್ಲಿ ಏರುಪೇರು ಆಗಿದೆಯಾ? ಹಾಂ, ಆಗಿದೆ ಸರ್. ತುಂಬಾ ಲಾಸ್ ಆಗಿರುತ್ತೆ. ಇಂದಿನ ಬೆಳೆಯಲ್ಲಿ ಬ್ಯಾಸಿಯಲ್ಲಿ ಬಿಸಿಲು ಹೆಚ್ಚಿಗೆ ಆಗಿ 1100 ಚೀಲ ಆಗ ಬತ್ತ ಸೀದಾ 600 ಚೀಲ ಆಗಿದೆ. ಅರ್ಧಕ್ಕರ್ಧ ಆಗಿದೆ ಸರ್. ಏನ್ ಕಾರಣ ಐತಿ? ಬಿಸಿಲು ಹೆಚ್ಚಿಗೆ, ನೆಲ್ಲ ಎಲ್ಲ ಚೆನ್ನಾಗೈತಿ, ಭೂಮಿ ಎಲ್ಲ ನೆಲ್ಲ ಭತ್ತನು ಚೆನ್ನಾಗೈತಿ, ಬಟ್ ಬಿಸಿಲಿರೋ ಕಾರಣಕ್ಕೆ ಒಟ್ಟು ಇಳುವರಿನ ಬಂದಿತ್ತು 22 ಚೀಲ ಎಕರೆಗೆ. ಹಿಂಗ್ ಬಂದಿತ್ತು ಇನ್ನು ಹಿಂದಿನ ಬೆಳೆ. ವರ್ಷದಲ್ಲಿ 2 ಸಲ ಬೆಳಿತಾರ? ಹಾ, 2 ಸಲ ಬ್ಯಾಸಿ ಒಂದು ಸುಗ್ಗಿ ಒಂದು ನಾಟಿ ಮಾಡಿ. ಅಂದ್ರೆ ಒಂದು ಬೆಳೆಯ ಅವಧಿ 3 ತಿಂಗಳು? 3 ತಿಂಗಳು ಸರ್. ಸಸಿ ಮಾಡಿ ಸೇರಿ 4 ತಿಂಗಳು, 125 ದಿನ ಹಿಂಗಿರ್ತೈತಿ ಸಸಿ ಮಾಡಿ ಸೇರಿ. ನಾಟಿ ಮಾಡಿಂದ 3 ತಿಂಗಳಿಗೆ ಬಂದ್ಬಿಡ್ತದೆ. ಈ ಬೇಸಿಗೆಯಲ್ಲಿ ಈ ರೀತಿ ಲಾಸ್ ಆಗೋದಾದ್ರೆ ಆಗ ನೀವು ಬೇರೆ ಬೆಳೆಗಳನ್ನು ಬೆಳಗಬಹುದಲ್ವಾ? ಈಗ ನಾವು ಆಲ್ರೆಡಿ ಭತ್ತ ಬೆಳಿತಿರ್ತೀವಲ್ಲ, ಬೇರೆ ಬೆಳೆಗೆ ಹೋಗಕಂದ್ರೆ ಸ್ವಲ್ಪ ಕಷ್ಟ ಸರ್. ಭೂಮಿ ಎಲ್ಲ ನೀರು ಜೋಗಾಗಿರ್ತೈತಿ. ಆ ಬೆಳೆ ಮೆಕ್ಕೆಜೋಳ ಊರಿದ್ರೆ ಮೆಕ್ಕೆಜೋಳ ಬೆಳೆಯಲ್ಲ, ಕೆಂಪಗಾಗಿಬಿಡ್ತಾವೆ, ನೀರು ನಿಂತು ಬಿಡ್ತೈತಿ. ಈಗ ಮೆಕ್ಕೆಜೋಳಕ್ಕೆ ಭೂಮಿ ಆರಿರ್ಬೇಕು. ಈ ಭತ್ತದ ಹಂಗಲ್ಲ, ನೀರಾಗಿ ಬೆಳೆಯೋದಲ್ಲ, ಹಂಗಾಗಿ ಇನ್ನೊಂದು ಕ್ರಾಪ್ ಬೆಳೆಯೋದು ಸ್ವಲ್ಪ ಕಷ್ಟ. ಭತ್ತಕ್ಕೆ ನೀರು ಜಾಸ್ತಿ ನಿಲ್ಸಿರ್ತೀರಿ, ಹಾಗಾಗಿ ಬೇರೆ ಬೆಳೆಯಕ್ಕೆ ಆಗೋದಿಲ್ಲ. ಭೂಮಿ ಎಲ್ಲ ನೀರು ಜಂಗಾದಂಗಾಗಿ ಮತ್ತೆ ನಾವು ನೀರು ಬಿಟ್ಟಿವಿ ಅಂದ್ರೆ ಅದು ನೀರ ಕುಡಿಯಲ್ಲ ಜಲ್ದಿ, ಆ ತರ ಆಗಿರ್ತೈತಿ. ಎರಿ ಭೂಮಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಹಂಗಾಗಿರುತ್ತೆ. ಮತ್ತೆ ನೀವು 1 ವರ್ಷ ಗ್ಯಾಪ್ ಮಾಡ್ಕೋಬೇಕಾಗುತ್ತೆ. ಹಾ ಸರ್, ಒಂದು ಬೆಳೆ ಬಿಟ್ರೆ ಸಾಕು, ವರ್ಷ ಏನು ಬಿಡೋದು ಬೇಕಲ್ಲ. ಇನ್ನೊಂದು ಬೆಳೆ ಬೆಳೆಯಕಂದ್ರೆ ಒಂದು ಬೆಳೆ ಗ್ಯಾಪ್ ಬಿಟ್ರೆ ಇನ್ನೊಂದು ಬೆಳೆಗೆ ಮತ್ತೆ ಬೇಕಾದ್ರೆ ಬೇರೆ ಬೆಳೆ ಬೆಳಿಬೋದು ನಾವು. ಅಂದ್ರೆ ನಿಮ್ಗೆ ಈಗ ನೀರಿಗೇನು ಸಮಸ್ಯೆ ಇಲ್ಲ? ಈಗೇನು ಜಲಾಶಯ ಇದೆ, ಜಲಾಶಯ ಇದೆ, ಕೊಳೆ ಬಾವಿಯಲ್ಲಿ ನೀರು ಯಾವಾಗಲೂ ಆ ಸಲ ಡ್ಯಾಮ್ ತುಂಬಿದಾಗಿದ್ದ ಕಂಟಿನ್ಯೂ ನೀರಿತ್ತು, ಬಟ್ ಸ್ವೀಟ್ ವಾಟರ್ ಬರಲ್ಲ, ಇಳುವರಿ ಅಷ್ಟು ಚೆನ್ನಾಗಿರಲ್ಲ. ಈಗ ತುಂಬಿದೆಯಲ್ಲ, ಈ ಸಲ ಚೆನ್ನಾಗಿ ಬರ್ತಾವೆ ಇಳುವರಿ. 25 ಎಕರೆಯಲ್ಲಿ ನೀವು 6 ಆರು ಭತ್ತ ಬೆಳೀತಾ ಇದ್ದೀರಿ ಹೌದಲ್ವಾ? ಎಕರೆಗೆ ಎಷ್ಟು ಇಳುವರಿ ಬರ್ತದೆ ನಿಮಗೆ? ಈಗ ಮೊನ್ನೆ ನಮ್ಮ ಸುಗ್ಗಿಯಾಗ 45 ಚೀಲ ಬಂದಿದೆ ಸರ್ ಎಕರೆಗೆ. 1 ಎಕರೆಗೆ 1,125 ಪ್ಯಾಕೆಟ್ಗಳಾಗಿದೆ. ಹಾಂ, ಆಗಿದೆ. ರೇಟ್ ಏನು ಸಿಗುತ್ತೆ? ರೇಟ್ ಸರ್, ಅದು ಹೆಂಗೆ ಕೊಯ್ತೀವಲ್ಲ, ಒಂದೊಂದು ಹೊಲ ಒಂದೊಂದು ಟೈಮಿಗೆ ಕಟಾವು ಮಾಡ್ತೀವಿ. ಈಗ ಮೊನ್ನೆ ಒಂದು 1730 ರೂಪಾಯಿ ಮಾರಿವಿ, ಈಗ ನಿನ್ನೆ ನೀನು ಕೊಟ್ಟಿದೀವಿ 1900 ರೂಪಾಯಿ ಕೊಟ್ಟಿದೀವಿ. ಹಂಗ ಹೆಂಗ ಹೆಂಗ ಇರುತ್ತೆ ರೇಟ್? ಬೆಲೆ ಅಂದ್ರೆ ಎಷ್ಟು ಸಿಗ್ತದೆ ನಿಮ್ಗೆ? ಹೆಚ್ಚು ಬೆಲೆ ಅಂದ್ರೆ ಸರ್, ಮೊನ್ನೆ ಆ ಸಲ ಮಳೆ ಆಗಿದ್ದಿಲ್ಲಲ್ಲ, ಹೊಸಬೇಟ್ ಡ್ಯಾಮ್ ಒಂದ್ಸಲ ತುಂಬಿದ್ದಿಲ್ಲಲ್ಲ, ಅವಾಗೆಲ್ಲ ಭತ್ತ ಬೆಳೆದಿದ್ದಿಲ್ಲ ಅಷ್ಟ. ಅವಾಗ 2450 ರೂಪಾಯಿ ಕೊಟ್ಟಿವಿ 75 ಕೆಜಿಗೆ. ಓಹೋ, ಅವಾಗ ಒಳ್ಳೆ ಲಾಭ ಆಗಿತ್ತು ಸರ್. ಅವಾಗ ಇಳುವರಿ ಚೆನ್ನಾಗಿತ್ತು, 50 ಚೀಲ ಬಂದಿತ್ತು, ಒಳ್ಳೆ ಚೆನ್ನಾಗಿತ್ತು. ಅವಾಗ ಒಂದು 200-300 ಚೀಲ ಆ ಥರ ಕೊಟ್ಟಿದ್ವಿ. ಆಮೇಲೆ 2030 ರೂಪಾಯಿದಂಗೆ ಕೊಟ್ಟಿದ್ವಿ. ಈಗ ಕಟಾವ್ ಮಾಡಿರ್ತೀವಲ್ಲ, ಒಂದು ಹೊಲ ಬಂತ ಕೊಟ್ಟು ಬಿಡ್ತೀವಿ, ಅವ್ನು ಇಟ್ಕೊಳ್ಳೋದಾಗೋದಿಲ್ಲ. ಹಿಂದೆ ಮುಂದೆ ಆಗ್ತಿರ್ತ? ಹಾಂ, ಹಿಂದೆ ಮುಂದೆ ಸರ್. ಹೆಚ್ಚಿಗೆನೂ ಮಾರ್ತೀವಿ, ತ ಕಡಿಮೆನೂ ಮಾರ್ತೀವಿ. ಈಗ ಮಧ್ಯದಲ್ಲಿ ಒಂದು ರೇಟ್ ನಿಗದಿ ಮಾಡಿದ್ರೆ ಎಷ್ಟು ಅಂದಾಜು ನಾನು ಹೇಳಿ? ಈಗ ಒಂದು ಬೆಳಗ್ಗೆ ಜಾಸ್ತಿ ಸಿಗ್ಬೋದು, ಒಂದು ಬೆಳಗ್ಗೆ ಕಮ್ಮಿ ಸಿಗ್ಬೋದು, ಅದ್ರ ಮಧ್ಯದಲ್ಲಿ ಸರಾಸರಿ ಎಷ್ಟು ಬೆಲೆ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರೆ ಒಂದು 1500-1600 ಸಿಗ್ತದೆ? 1700 ತನ ಸಿಗುತ್ತೆ ಸರ್. 1700 ರೂಪಾಯಿ ಕ್ವಿಂಟಲ್ಗೆ ಸಿಗುತ್ತೆ. 75 ಕೆಜಿ, 75 ಕೆಜಿ ಪ್ಯಾಕೆಟ್ಗೆ 1700 ರೂಪಾಯಿ ಸಿಗುತ್ತೆ. ನಿಮ್ಮ ಒಟ್ಟು ಆದಾಯ ಎಷ್ಟಾಗ್ತದೆ ಅವಾಗೆ? ಆದಾಯ ಸರ್ ಒಂದು 18 ಲಕ್ಷ ಈ ಥರ ಆಗುತ್ತೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ, ಖರ್ಚು ಎಲ್ಲ ತೆಗೆದು. ಸುಮ್ಮನೆ ಅಂದಾಜು ಇಲ್ಲೇ ನಿಮ್ಮ ಹೇಳಿರೋ ಅಂಕಿ ಅಂಶಗಳ ಪ್ರಕಾರನೇ 1,12,500 ರೂಪಾಯಿ ಆಗುತ್ತೆ. ಎಷ್ಟು ಖರ್ಚು ಮಾಡ್ತೀರಿ ನೀವು? ಒಂದು 7-8 ಲಕ್ಷ ರೂಪಾಯಿ ತನಕ ಖರ್ಚು ಬರುತ್ತೆ. ಅಷ್ಟು ಖರ್ಚು ಬರ್ತದೆ? ಲೇಬರ್ ಭಾಳ ಕಾಸ್ಟ್ಲಿ ಆಗುತ್ತೆ, ಹಚ್ಚಕ 1 ಲಕ್ಷ ರೂಪಾಯಿ ಹೋಗ್ಬಿಡತೈತಿ, ಮಿಷಿನ್ ಕಟಾವ್ ಮಾಡಕ್ಕೆ 1 ಲಕ್ಷ ಹೋಗ್ಬಿಡತೈತಿ, ಅದ 7 ಲಕ್ಷ ಆಗ್ಬಿಡ್ತೈತೆ. ಈಗ ಗೊಬ್ಬರ ಮತ್ತೆ ಎಲ್ಲ ಸೈಡ್ ಗೊಬ್ಬರ ಉಗ್ಸೋದು, ಔಷಧಿ ಸಿಂಪಡಣೆ ಅನ್ನೋದು ಅಷ್ಟಾಗತ್ತೆ. ಒಟ್ಟು ಒಂದು ಅವಧಿಯಲ್ಲಿ ಒಂದು 11 ಲಕ್ಷ ರೂಪಾಯಿ ನಿಮ್ಮ ಕೃಷಿ ಆದಾಯ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಆದಾಯ ಸಿಗ್ತದೆ. ಎಲ್ಲಿಗೆ ಕಳಿಸ್ತೀರಾ ಮಾರ್ಕೆಟ್ ನೀವೆಲ್ಲ? ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲೇ ಖರೀದಿಗೆ ಬಂದ್ಬಿಡ್ತಾರೆ. ಸಾಗಣೆ ರಾಶಿ ಹಾಕಿರ್ತೀವಿ, ಅಲ್ಲೇ ಬಂದು ತುಂಬಿಕೊಂಡು ಹೋಗ್ತಾರೆ. ವೇಮೆಂಟಿಗೆ ಭಾಳ ಅಲ್ಲ ನಮಗೂ, ವೇಮೆಂಟಿಗೆ ಬೊಮ್ಮನಳ್ಳಿ ಹೋಗಿ ಇಲ್ಲಿ ತುಂಬ್ತಾರೆ, ವೇಮೆಂಟಿಗೆ ಹೋಗಿ ಸ್ಲಿಪ್ ಇಸ್ಕೊಂಡ್ಬಂದ್ರೆ ಆಯ್ತು. ಬೊಮ್ಮನಳ್ಳಿಯವರೇ ಬರ್ತಾರೆ ಖರೀದಿ? ಹಾಂ, ಇಲ್ಲೇ ಬರ್ತಾರೆ. ಪೇಮೆಂಟ್ ಅಲ್ಲೇ ಕೊಡ್ತಾರೆ? ಹಾಂ, ಒಂದು ಅವತ್ತಿಂದ ಅವತ್ತೇನೆ ಪೇಮೆಂಟ್? ಇಲ್ಲ ಸರ್, ಒಂದು ವಾರ ತಗೊಂತಾರೆ ಟೈಮು, ಹಿಂದೆಲ್ಲೇ ಪೇಮೆಂಟ್ ಹಾಕ್ತಾರೆ ವಾರಕ್ಕೆ. ತೂಕದಲ್ಲಿ ಏನಾದರೂ ವ್ಯತ್ಯಾಸಗಳು ಅಥವಾ ಇದನ್ನ ಮುರಿಬೇಕು ಅದನ್ನ ಮುರಿಬೇಕು, ಚೆಸ್ಸು ಬಾಜು ಬಾಜು ಮುರಿದಾರೆ ಸರ್ ಚೀಲಕ್ಕೆ? ಎಷ್ಟು ಮುರಿತಾರೆ ಚೀಲಕ್ಕೆ? 2 ಕೆಜಿ ಹಿಂಗೆ ತಗೊಂತಾರೆ ಸರ್. ಬಾಜು ಅಂದರೆ ಏನು ನಿಮ್ಮ ಪ್ರಕಾರ? ಅದು ಬಾಜು ಇದೆ ವೇಸ್ಟೇಜ್, ಅದು ಇದು ಕಸ ಕಡ್ಡಿ ಅನ್ನೋದು ಅವ್ರು ಚೀಲದ್ದು ಅಂತ ನೀವು ಅನ್ಕೊಂಡಿದ್ದೀರಾ? ಕಸ ಇರೋದಿಲ್ಲ ಒಟ್ಟು, ಈಗ ಕ್ಲೀನ್ ಮಾಡಿರ್ತೀರಿ? ರಾಶಿ ಕ್ಲೀನ್ ಇರುತ್ತೆ ಸರ್, ಬಟ್ ಈಗ ಮಾರ್ಕೆಟ್ ಹೆಂಗಂದ್ರೆ ಎಲ್ಲದು ಹೆಂಗ್ ನಡೀತೈತೆ ಹಂಗ್ ನಡ್ಕೊಂಡು ಹೋಗ್ಬೇಕಲ್ಲ. ಈ ಚೀಲ ಅನ್ನೋದು 1 ಕೆಜಿ ಇದ್ದೇ ಇರ್ತೈತಿ, ಅದು ಒಂದು. ಈ ವೇಸ್ಟೇಜ್ ಅನ್ನೋದು ಮತ್ತೆ 1 ಕೆಜಿ ಮುರಿತಾರೆ ಹೆಚ್ಚಿಗೆ. 2 ಕೆಜಿ ಹೋಗುತ್ತೆ? ಹಾಂ, 2 ಕೆಜಿ ಹೋಗ್ಬಿಡುತ್ತೆ ಒಂದು ಚೀಲಕ್ಕೆ. ನಾವು ಅದನ್ನ 75 ಕೆಜಿನಾರ ತುಂಬೋದು, 70 ಕೆಜಿ ತುಂಬಿದ್ರು 2 ಕೆಜಿ ಹೋಗ್ಬಿಡುತ್ತೆ. 2 ಕೆಜಿ ಹೋಗಿ. ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದಲ್ಲಿ ಭತ್ತ ಬೆಳೀತಾ ಇರೋದ್ರಿಂದ ಆರ್ಥಿಕವಾಗಿ ಒಂದು ಸದೃಢತೆ ಭತ್ತದಿಂದನೇ ನಿಮ್ಗೆ ಸಿಕ್ಕಿರೋದು. ಇದ್ರ ಜೊತೆಗೆ ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಏನೇನು ಬೆಳೀತಾ ಇದ್ದೀರಾ? ಈ ಸಲ ಪಪ್ಪಾಯಿ ಹೆಚ್ಚಿದೀವಿ ಸರ್, ಇನ್ನು ಪಪ್ಪಾಯಿ ದಾಳಂಬರಿ ಹೆಚ್ಚಿದ್ವಿ. ದಾಳಂಬರಿ ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ದಾಳಂಬರಿ ಫಸ್ಟಿಗೆ ಮಾಡಿದ್ವಿ, ಸ್ವಲ್ಪ ಎಲ್ಲ ಬ್ಲೈಟ್ ಮಳೆ ಹೆಚ್ಚಿಗೆ ಆಗಿ ಎಲ್ಲ ಬಂದು, ಕೊರೋನಾ ಬಂದ ಟೈಮಲ್ಲಿ ಹಣ್ಣು ಬಂದಿತ್ತು, ಕೊರೋನಾ ಬಂತು, ಎಲ್ಲ ಗಿಡ ಎಲ್ಲ ಡೈಬ್ಯಾಕ್ ಬಂದು ಹೋಗ್ಬಿಟ್ಟು ಕಿತ್ತು ಹೋಗಿದ್ವಿ. ಈಗ ಅಲ್ಲಿ ಅಡಗಲೇ ಮಾಡ್ತಾ ಇದೀವಿ, ನಮ್ಮ ಅಕ್ಕರ ಹೊಲದಲ್ಲಿ ಒಂದು 5 ಎಕರೆ ಮಾಡಿದೀವಿ ದಾಳಂಬರಿ. ಈ ಸಲ ಕ್ರಾಪಿ ಬಿಡ್ಬೇಕಿನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚು ಲಾಭದ ನಿರೀಕ್ಷೆ ಇರ್ತದೆ? ಇರ್ತದೆ ಸರ್, ಬರ್ಬೇಕು. ಸಿಗ್ತದ? ಈ ವಾತಾವರಣ ಮ್ಯಾಗ ಅಡ್ಜಸ್ಟ್ ಆಗಿರ್ತೈತಿ. ಇದು ಭತ್ತ ಆದ್ರೆ ಹಂಗಿಲ್ಲ, ಏನೋ ಖರ್ಚು ಮಾಡಿದ್ದು ತೆಗೆದು ಒಟ್ಟು ಲಾಭ ಅನ್ನೋದು ಇರ್ತೈತಿ. ಈ ಆರ್ಟಿಕಲ್ಚರ್ ಕ್ರಾಪ್ ಆ ತರ ಅಲ್ಲ, ಸಿಗ್ಬಹುದು, ಸಿಗದೇನೋ ಇರ್ಬೋದು. ಫಸ್ಟಿಗೆಲ್ಲ ದಾಳಂಬರಿ ಲಾಸ್ ಆಗಿದೀವಿ, ಆದ್ರೆ ಮತ್ತೆ ಎಲ್ಲ ಮಾಡ್ಬೇಕು ಅನ್ನೋದಕ್ಕೆ ಟ್ಯಾಕ್ಟ್ರಿ ಎಲ್ಲ ಸಣ್ಣ ಟ್ಯಾಕ್ಟ್ರಿ ಎಲ್ಲ ಇದಾವಲ್ಲ, ಹಂಗಾಗಿ ಒಂದು 5 ಎಕರೆ ಮಾಡೋಣ. ನಮ್ಮ ಅಕ್ಕರ ಭೂಮಿ ಚೆನ್ನಾಗಿತ್ತು, ಕಲ್ಲು ಭೂಮಿ, ಹಂಗಾಗಿ ಅಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಹೈನುಗಾರಿಕೆ ಇದೆ ಅಂತ ಹೇಳಿದ್ರಿ. ಹಾಂ ಸರ್. ಹೈನುಗಾರಿಕೆ ಹೇಗಿದೆ, ಎಷ್ಟು ಆಕಳುಗಳಿದಾವೆ ಸರ್? ಫಸ್ಟಿಗೆ ನಾವು ಒಂದು 850 ರೂಪಾಯಿ ಕೊಟ್ಟು ಕರ ತಗೊಂಡಿದ್ವಿ, ಆಮ್ಯಾಗ ಒಂದು 3,000 ರೂಪಾಯಿ 3,850 ರೂಪಾಯಿದಾಗಿಂದ ಒಂದು 20 ಆಕಳ ಮಾಡಿದ್ವಿ. ಅವು ಎರಡರಿಂದಲೇ 20 ಆಕಳ ಆಗಿದ್ವು. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 45-50 ಲೀಟರ್ ಹಾಲು ಆಗ್ತಿದ್ವಿ ಒಂದು ಟೈಮಿಗೆ. ಅವಾಗ ಪೇಮೆಂಟ್ ಅವಾಗೂ ಹಾಲು 22 ರೂಪಾಯಿ ಬರೀ ಒಂದು ಲೀಟ್ರ್. ಆಮ್ಯಾಗ ಇರ್ತಾ ಇರ್ತಾ ಬರಗಾಲ ಬಂದ್ಬಿಡ್ತಲ್ಲ ಸರ್, ಅವಾಗ ನಾವು ಒಂದು ಸ್ವಲ್ಪ ಹೈನುಗಾರಿಕೆ ಆಕಳ ತೆಗೆದ್ಬಿಟ್ಟಿವಿ, ನಮ್ದು ಭತ್ತದ ಹುಲ್ಲು ಇಲ್ದಂಗೆ ಆಗ್ಬಿಡ್ತು. ಹಂಗಾಗಿ ಈಗ ಮತ್ತೊಂದು 5 ಮನಿವೆ ನಾವು ಯಾವ ತಂದಿಲ್ಲ ಹೊರಗಡೆಯಿಂದ, ಎಲ್ಲ ಮನಿವೆ ಇದೆ ನಮ್ಮ ಆಕಳ. ಈಗ 5 ಆಕಳ ಇದಾವೆ ಮನೆಯಾಗ. ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ನಮ್ಮ ಕಕ್ಕಾರು, ನಾವು ಎಲ್ಲರ ಜೊತೆಗೆ ಶೇರ್ ಮಾಡ್ತೀವಿ. ನಮ್ಮ ಕಕ್ಕಾರು ಅವ್ರ ಹೊಲಕ್ಕೆ ಅಡ್ಡಾಡೋದು, ಅವರ ಅವಾಗ ವ್ಯವಸಾಯ ಅವರ ಮಾಡಿರೋದು, ಈಗ ಅವ್ರಿಗೆಲ್ಲ ಅಡ್ಡಾಡೋದಾಗಲ್ಲ, ಆಕಳ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮನೆಯಾಗ. ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ ಪ್ರತಿದಿನ? ಪ್ರತಿದಿನ ಆಗುತ್ತೆ ಸರ್ ಒಂದು 20 ಲೀಟ್ರ್ 30 ಲೀಟ್ರ್ ವೇರಿಯೇಷನ್ ಇರ್ತೈತೆ ಸರ್ ಒಟ್ಟು. ಅಂದ್ರೆ ಈಗ 2 ಆಕಳುಗಳಿದಾವೆ, 2 ಆಕಳುಗಳು 20-30 ಲೀಟರ್ ಹಾಲು ಕೊಡ್ತವೆ. ಈಗ ನಾಲ್ಕದವ ಹಾಲು ಕೊಡು ನಾಲ್ಕು ಒಂದೊಂದು ಆಕಳು 7 liter 8 liter ಈ ತರ ಈಗ ಒಂದೊಂದು ಗಬ್ಬ ಇರ್ತಾವು ಹಿಂಡದ್ ಬಿಟ್ಟಿರ್ತೀವಿ ಆ ತರ ಅಂದ್ರೆ ಈಗ 2 ಹಿಂಡ್ತಾವ. ಏನ್ ರೇಟ್ ಸಿಗುತ್ತೆ ಹಾಲಿಗೆ ನಿಮ್ಗೆ? ಈಗ 29 rupees ಈ ತರ ಸಿಗುತ್ತೆ. ಪ್ರತಿದಿನ ಒಂದು 800 ಚಿಲ್ಲರ ಇದ್ರದೇ ಆಗುತ್ತೆ ಹಾಲಿಂದೆ 800 ಆಗುತ್ತೆ. ಒಂದ್ಸಲ ಕಡಿಮೆನ ಆಗುತ್ತೆ ಒಟ್ಟು ಕಂಟಿನ್ಯೂ ಆಗಿರೋದಿಲ್ಲ. ಯಾವ ತಳಿಗಳ ಹಸುಗಳಿರೋದು? HF ಹಸು. ಅವುಗಳಿಗೆ ಆಹಾರದ ಸಿಸ್ಟಮ್ ಹೇಗಿರ್ತದೆ ಅಂತ? ಆಹಾರ ನಾವು ಭತ್ತದಲ್ಲ ಇರ್ತಕ್ಕಲ್ಲ ಸರ್, ಅದನ್ನು ಹಾಕ್ತೀವಿ. ಆಮ್ಯಾಗ ಶೇಂಗಾ ಒಟ್ಟು ತಗೊಂಡಿರ್ತೀವಿ. ಈ ಬ್ಯಾಸಿಗೆ ಟೈಮ್ನಲ್ಲಿ ಬಟ್ ಶೇಂಗಾ ಒಟ್ಟು ತಗೊಂಡ್ಬಿಡ್ತೀವಿ ಒಂದು 4 tractor ಅದರಲ್ಲ ಮೇಂಟೈನ್ ಮಾಡಿ. ಮೊದಲೆಲ್ಲ ನಿಮ್ಮ ಭಾಗದೊಳಗಡೆ ಶೇಂಗಾ ಬೆಳೀತಾ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ? ಹಾ ಬೆಳೀತಾರೆ. ಈಗ ಕಡಿಮೆ ಆಗಿದೆಯಾ? ಈಗಿದೆಯಾ? ಈಗಲೂ ಅಷ್ಟು ಇದೆ ಸರ್, ಇದು ಶೇಂಗಾ ಬೆಳೀತಾರೆ. ಅಂದ್ರೆ ಈ ಭೂಮಿಗೆ ಶೇಂಗಾ ಸೂಕ್ತ ಅಂತ? ಹಾ ಬೆಳೀತಾರೆ ಸರ್. ನೀವು ಬೆಳೆದಿದ್ರಿ? ನಾವು ಬೆಳೆದಿದ್ವಿ. ಈಗ ನಮ್ಗೆ ಬೆಳೆಯಕ್ಕ ಹೊಲ ಎಲ್ಲ ಭತ್ತ ಮಾಡಿಬಿಟ್ಟಿವಲ್ಲ, ಒಂದು ಸ್ವಲ್ಪ ಲೇಬರ್ ಕಾಸ್ಟ್ ಕಳೆ ತೆಗೆದು ಅವ್ರನ್ನೆಲ್ಲ ನೋಡಿಕೊಂಡು ನಾವು ಭತ್ತನ ಮಾಡ್ಕೊಂಬಿಟ್ಟಿವಿ. ನೀರು ಕಟ್ಟಾರು ಯಾರಲ್ಲ, ಹಂಗಾಗಿ ಇದು ಗದ್ದೆ ಆದರೆ ನೀರು ಬಿಟ್ಟು ಒಟ್ಟು ಮಡಿ ಮಡಿಗೆ ನೀರು ಬಿಡ್ತೀವಲ್ಲ ಅನುಕೂಲ. ಒಳ್ಳೇದು ಮಂಜುನಾಥ್ ಅವ್ರು, ಈಗ ನೀವು ಡಿಪ್ಲೊಮೋ ಪದವೀಧರರು ಜೊತೆಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಓಡಾಡಿದ್ರಿ, ಕೊನೆಗೆ ಕೃಷಿನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲೇ ಉದ್ಯೋಗ ಇದೆ, ಉದ್ಯೋಗವನ್ನು ಕೊಡಲೂಬಹುದು. ನೋಡಿ ತುಂಬ ದೊಡ್ಡ ಮಟ್ಟದ ಭೂಮಿ ಇರೋದ್ರಿಂದ ಸಾಕಷ್ಟು ಜನರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ? ಕೊಡ್ತೀವಿ ಸರ್, ಕಂಟಿನ್ಯೂ ಆಗಿ ಒಂದು 8 or 6 ಇದ್ದೇ ಇರ್ತಾರೆ. ಒಬ್ಬರ ಕೂಲಿ ಎಷ್ಟಿರ್ತದೆ ಇಲ್ಲಿ? ಕೂಲಿ ಈಗ ಡಿಪೆಂಡ್ ಸರ್, ಈ ಬೆಳಗ್ಗೆಯಿಂದ 7 ಬಂದರೆ ಹಿಂಗೆ 250-300 ಆ ಥರ, ಇಲ್ಲ ಅವ್ರ ಕಡೆಗೆ ಕೊಡ್ತೀವಿ ಏನಾರು ಇದ್ರೆ ಕೆಲಸ. ಕನಿಷ್ಠ ಒಬ್ಬ ಇಷ್ಟು ಭೂಮಿ ಇರ್ತಕ್ಕಂಥ ರೈತರು ಒಂದು 10 ಕೂಲಿ ಕಾರ್ಮಿಕರ ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ನಡೆಸ್ತೀವಿ. 7-8 ಕಂಟಿನ್ಯೂ ಆಗಿ ಇರ್ತಾರೆ ಲೇಬರ್. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಯುವ ರೈತರಿಗೆ ಅಥವಾ ರೈತರ ಕುಟುಂಬದ ಯುವಕರಿಗೆ ತಾವೇನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಕೃಷಿಯಲ್ಲಿ ನೋಡ್ರಿ ಸರ್, ಶ್ರದ್ಧೆ ಇರ್ಬೇಕು ಫಸ್ಟ್, ಮಾಡೋ ಇಂಟ್ರೆಸ್ಟ್ ಇರ್ಬೇಕು. ಆಮ್ಯಾಗ ನಾವು ರೈತರು ಅಂದ್ರೆ ಸುಮ್ಮನೆ ಹೊಲ ನೋಡ್ಕೊಂಬರೋದು ಅಡ್ಡಾಡಿದ್ರೆ ರೈತರು ಆಗಲ್ಲ, ಕೆಲಸ ಮಾಡಿದ್ರು ಮಾತ್ರ ರೈತರು ಆಗ್ಬೋದು. ಹೌದಲ್ಲ, ಈಗ ಹೋಗೋದು ಗಾಡಿ ಮ್ಯಾಗ ಹೋಗೋದು ಕಡಿ ಮ್ಯಾಗ ಅಡ್ಡಾಡಿ ಬಂದ್ರಂತೂ ಏನು ಮಾಡೋಕ್ಕಾಗಲ್ಲ. ಶ್ರದ್ಧೆ ಅಂತೂ ಇಂಪಾರ್ಟೆಂಟ್ ಸರ್, ಈ ಇಲ್ದಲೆ ಮಾಡೋಕ್ಕಾಗೋದಿಲ್ಲ ಕೆಲಸನ. ಸರಿಯಾಗಿ ಯುವಕರು ಶ್ರದ್ಧೆಯಿಂದ ತಮ್ಮ ತಮ್ಮ ಭೂಮಿ ಒಳಗಡೆಗೆ ಕೆಲಸ ಮಾಡಿದ್ರು ಅಂದರೆ ತಾವು ಬದುಕಬಹುದು, ಕೂಲಿ ಕಾರ್ಮಿಕರನ್ನು ಸಹಿತ ಬದುಕಿಸ್ಕೊಂಡು ಅವ್ರಿಗೊಂದು ಜೀವನಕ್ಕೆ ಆಸರೆಯಾಗಲಿಕ್ಕೂ ಸಾಧ್ಯತೆ ಇದೆ. ಈ ಮೂಲಕ ಒಂದು ಹಳ್ಳಿಯನ್ನು ಆರ್ಥಿಕವಾಗಿ ಸದೃಢವಾಗಿಡಲಿಕ್ಕೆ ಕೃಷಿಯಿಂದ ಸಾಧ್ಯ. ಒಳ್ಳೆಯದು ಮಂಜುನಾಥ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ, ಯುವಕರಿಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೆ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಓಪಾರ್. ಈಗ ಕೇಳೋಣ ರೈತರಿಗೆ ಸಲಹೆ. ಆರೋಗ್ಯವಂತ ಹಾಗೂ ಸದೃಢ ದೇಹಕ್ಕೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶಯುಕ್ತ ಆಹಾರ ಮುಖ್ಯ. ಇದರಲ್ಲಿ ಹಸುರೆಲೆ ತರಕಾರಿಗಳು, ಹಣ್ಣು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳ ಪಾತ್ರ ಬಹುಮುಖ್ಯ. ಕಾಣಬರುತ್ತಿದ್ದ ಹಿತ್ತಿಲ ಕೈತೋಟಗಳು ಕಣ್ಮರೆಯಾಗಿವೆ. ನಗರ ಪ್ರದೇಶಗಳಲ್ಲೂ ಸಮಯ, ಸಂಪನ್ಮೂಲ ಹಾಗೂ ಸ್ಥಳದ ಅಭಾವದಿಂದಾಗಿ ತರಕಾರಿಗಳ ಸೇವನೆ ಕಡಿಮೆಯಾಗಿದೆ. ಶಿಫಾರಸಿನ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸರಾಸರಿ 300 grams ತರಕಾರಿಗಳನ್ನು ಸೇವಿಸಬೇಕು. ಆದರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಪ್ರಮಾಣ ಇದರ ಅರ್ಧದಷ್ಟಿದೆ. ಮನೆಯ ಸುತ್ತಮುತ್ತಲಿನ ಜಾಗವನ್ನು, ಅದರಲ್ಲೂ ಹಿತ್ತಲವನ್ನು, ತಮ್ಮ ತಾರಸಿ ಜಾಗವನ್ನು ಲಾಭದಾಯಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಮನೆಯ ಸುತ್ತ ಹಸಿರು ಕಂಗೊಳಿಸುವ ಪ್ರಶಾಂತತೆಯು ಕಣ್ಣಿಗೆ ಮುದ ನೀಡುತ್ತೆ. ತಾಜಾ ತರಕಾರಿಗಳನ್ನು ಯಥೇಚ್ಛವಾಗಿ ಪಡೆಯಲು ಸುಲಭ ಮಾರ್ಗ ಮನೆಯಿಂದ ಹೊರಗೆ ವ್ಯರ್ಥವಾಗಿ ಹರಿದು ಹೋಗುವ ನೀರು ಮತ್ತು ತ್ಯಾಜ್ಯ ವಸ್ತುಗಳ ಸಮರ್ಪಕ ಮರುಬಳಕೆ ಮಾಡಿಕೊಳ್ಳಬಹುದು. ವರ್ಷಪೂರ್ತಿ ಕಾಲಕ್ಕೆ ಅನುಗುಣವಾಗಿ ಸಿಗುವ ಹಣ್ಣು ಹಾಗೂ ತರಕಾರಿಗಳನ್ನು ಪ್ರತಿದಿನದ ಬಳಕೆಗೆ ಕಡಿಮೆ ಖರ್ಚಿನಲ್ಲಿ ಪಡೆಯಬಹುದು. ಒಂದು ಮಾದರಿಯ ಕೈತೋಟ ಮಾಡಲು ಮನೆಯ ಹಿಂಬದಿಯಲ್ಲಿ ಚೌಕಾಕಾರಕ್ಕಿಂತ ಆಯತಕರವಾದ ಸ್ಥಳ ಬಹಳ ಸೂಕ್ತ. ಕೈತೋಟ ವಿಸ್ತೀರ್ಣ 150 square meters, 15 meters ಉದ್ದ, 10 meters ಅಗಲ ಜಾಗದಲ್ಲಿ ಒಂದು ದಿನಕ್ಕೆ ಸರಾಸರಿ 2 kg ತರಕಾರಿಯನ್ನು ಉತ್ಪಾದಿಸಬಹುದು. ಕೈತೋಟದಲ್ಲಿ ವಿವಿಧ ಪದ್ಧತಿಗಳು ಕೂಡ ಇದೆ. ಅದರಲ್ಲಿ ಸಾಮಾನ್ಯ ಪದ್ಧತಿ ಅಂದರೆ ಇದು ಸ್ವಾಭಾವಿಕವಾಗಿ ಹಳ್ಳಿ ನಗರಗಳಲ್ಲಿ ಕಂಡುಬರುವ ಹಳೆಯ ಪದ್ಧತಿ. ಜಮೀನಿನಲ್ಲಿ ತರಕಾರಿ ಬೆಳೆಯುವುದು, ಮಣ್ಣನ್ನು ಕಸಗಡ್ಡೆಗಳಿಂದ ಸ್ವಚ್ಛಗೊಳಿಸಿ ಚೆನ್ನಾಗಿ ಅಗೆದು ಹದಗೊಳಿಸಿ ನಂತರ ಸಗಣಿ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಹಾಕಿ ಮಿಶ್ರಣ ಮಾಡಬೇಕು. ಸಣ್ಣ ಸಣ್ಣ ಮಡಿಗಳನ್ನು ಮಾಡಿಕೊಂಡು ನೀರುಣಿಸಿ ಬಹುವಿಧದ ತರಕಾರಿ ಬೆಳೆಯಬಹುದು. ಕುಂಡ ಮತ್ತು ಪ್ಲಾಸ್ಟಿಕ್ ಚೀಲ ಪದ್ಧತಿ.